ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ ರೇಡಿಯೋ ಗಿರ್ಮಿಟ್. ಮೆಚ್ಚಿನ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ ದನಿ ಪಯಣ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಿಮ್ಮ ರೇಡಿಯೋ ಗಿರ್ಮಿಟ್ ತಂಡದ ಪರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತವರು ಶ್ರೀಯುತ ಗುರುರಾಜ್ ಕುಲಕರ್ಣಿ ಹಾಗೂ ಅವರ ಮಗ ಅನಿಮೇಶ್ ಕುಲಕರ್ಣಿ. ಬನ್ನಿ ಇಂದಿನ ದನಿ ಪಯಣವನ್ನು ಪ್ರಾರಂಭ ಮಾಡೋಣ. ಅಪ್ಪ, ದೀಪಾವಳಿಗೆ ಈ ಗದಿಗೆ ಬಂದು ಇನ್ನೂ ತನ ಫಲ ತಿನ್ಕೋತ ಮನ್ಯಾಗ ಕೂತೇವ್ ನೋಡು. ನೀ ಸಲ ಗದಗಿನ ಪೂರ್ತಿ ಜಗ ತೋರಿಸಿ ಅದ್ರ ಇತಿಹಾಸ ಹೇತನಂದಿದ್ದೆಲ್ಲ ನಡಿ ಹೊಂಡುಣಂತ. ಹೌದು ಅವನಪ್ಪ, ಈ ದೀಪಾವಳಿ ಬಂದರೂ ಈ ವರ್ಷದ ಮಳೆ ಮುಗಿವಲ್ದು. ಮಳೆ ಸಲುವಾಗಿ ಮಂದಿಗೆಲ್ಲ ತ್ರಾಸ ಪಟ್ಕೊಂಡಾರ. ಎಷ್ಟೋ ಪ್ರವಾಹ ಬಂದು ಮಂದಿಗೆ ತೊಂದರೆ ಆಗ್ಯದ ಅಂತಂದು ನನಗೂ ಭಾಳ ಮನಸ್ಸಿಗೆ ಕಿರಿಕಿರಿ ಆಗ್ಯದ. ಸರಿ ಹೊಂಡುಣ ನಡಿ, ಹೊರಗೋದ್ರೆ ಒಂಚೂರು ನನಗೂ ಮನಸ್ಸಿಗೆ ಬದಲಾವಣೆ ಆಗ್ತದೆ. ಅಗೋ ಈಗ ನೋಡು, ಮಳೆ ನಿಂತು ಹೋತು ನೋಡು, ಸಣ್ಣ ಬಿಸಿಲು ಬರ್ಲಿಕ್ಕತ್ತ ನೋಡು. ನಡಿ ಕೃತ ಪ್ರದರ್ಶನ ಮಾಡಿ ಬರೋಣಂತ. ಹಾಂ ಹೌದಾ, ನಡಿ ಹೊಂಡೋಣಂತ. ನಾ ಸಣ್ಣವಿದ್ದಾಗಿಂದ ಈ ಗದಗ ಊರಾಗ ನಮ್ಮ ತಂದೆಯವ್ರ ಜೊತೆನೂ ಭಾಳ ಸಲ ಅಡ್ಡಾಡೇನಿ. ಹೀಗಾಗಿ ಇಲ್ಲಿ ಜಾಗಗಳ ಬಗ್ಗೆ ನನಗೆ ಭಾಳಷ್ಟು ಮಾಹಿತಿಗಳು ನನ್ನ ಅಗ್ದಿ ಅಂಗಾಗಿನ ಗೆರೆ ಹಂಗೆ ಗೊತ್ತವ. ಅದಲ್ಲದ ಈ ಸಲ ನಾನು ಶ್ರೀ ಎಮ್ ಎಚ್ ಹರಿದಾಸ್ ಅವ್ರದ್ದು ಗದಗಿನ ಬಗೆಗಿನವರು ಒಂದೆರಡು ಪುಸ್ತಕ ಬರೆದಾರಲ್ಲ, ಅವನ್ನ ಓದಿಕೊಂಡು ಆಮೇಲೆ ಗದಗ ಜಿಲ್ಲಾ ದೇವಾಲಯ ಕೋಶ ಓದಿಕೊಂಡು ತಯಾರಿಗೇನೆ. ಹಂಗ ಕೃತ ಪ್ರದರ್ಶನಕ್ಕೆ ಇನ್ನು ಹೋಗೋಣವೇ ಪಿತಾಶ್ರೀ. ಸರಿ ಹೊರಡೋಣ ನಡಿ. ಅಲ್ಲೋ ಅನ್ನು, ಕೃತಪುರ ದರ್ಶನ, ಕೃತಪುರ ಮಹಾತ್ಮೆ ಅಂತೇನೇನು ಉಪಯೋಗಿಸ್ಲಿಕ್ಕತ್ತಿ? ಈ ಕೃತಪುರದ ಬಗ್ಗೆ ನಿಂಗೇನು ಗೊತ್ತು ಹೇಳು. ಅಪ್ಪ ಈ ಗದಗ ಊರಿಗೆ ಕೃತಪುರ ಅಂತಾರಂತ ಗೊತ್ತಿದ್ದದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ನೀ ಏನ್ರ ಹೇಳ್ತೀಯನ? ಹಾಂ ಹೇಳ್ತೀನಿ ಕೇಳ. ಕೃತು ಅಂದ್ರೆ ಯಜ್ಞ ಅಂತನೂ ಅರ್ಥದ. ಹಿಂದೆ ಜನ್ಮೇಜಯ ರಾಜ ಸರ್ಪ ಯಜ್ಞ ಮಾಡಿದ್ರಿಂದ ಈ ಊರಿಗೆ ಕೃತಪುರ ಅಂತ ಹೆಸರು ಬಂದಿತ್ತು ಅಂತಂದು ಕೃತಪುರ ಮಹಾತ್ಮೆ ಅನ್ನುವ ಸುಮಾರು 9-11 ಶತಮಾನದ ಗ್ರಂಥದಾಗ ಹೇಳಿದೆ. ಜನ್ಮೇಜಯ ಅಂದ್ರೆ ಮಹಾಭಾರತದ ಪಾಂಡವರ ವಂಶಜನ. ಅವನು ಅವರ ತಂದೆ ಪರೀಕ್ಷಿತ ತಕ್ಷಕ ಎಂಬ ಸರ್ಪದಿಂದ ಸತ್ತಿದ್ದರಿಂದ ಸರ್ಪ ಯಜ್ಞ ಮಾಡಿದ್ನಲ್ಲ, ಆ ಯಜ್ಞ ಈ ಊರಾಗ ನಡೆದಿತ್ತ? ಹೌದೌದು, ಹಂಗಂತ ಕೃತಪುರ ಮಹಾತ್ಮೆ ಗ್ರಂಥದಾಗ ಹೇಳಿದೆ. ಇದೇ ಕತಿ ತ್ರಿಕುಟೇಶ್ವರ ದೇವಸ್ಥಾನದ ಆವರಣದಾಗಿರುವ 1213 ಶಾಸನದಾಗೂ ಹೇಳದ. ಆದ್ರೆ ಈ ಕೃತಪುರ ಎನ್ನು ಹೆಸರದ ಅಲ್ಲ, ಅದು ಕರ್ದುಗು ಅಥವಾ ಕಳ್ದುಗು ಇತ್ಯಾದಿ ಕನ್ನಡ ಊರಿನ ಹೆಸರಿನ ಸಂಸ್ಕೃತ ರೂಪಾಂತರ ಅಂತ ಅನ್ಸುತ್ತ. ಓ ಹೌದಾ, ಇರ್ಬೋದಿರ್ಬೋದು. ಆದ್ರೆ ಆ ಹೆಸರುಗಳಿಗೆ ಶಾಸನ ಸಾಕ್ಷಿ ಅದ? ಹೇ ಅದಲ್ಲ, ವೀರನಾರಾಯಣ ಗುಡಿಯಾಗಿರುವ 918 ಶಾಸನ ಮತ್ತು 2008 ಶಾಸನಗಳು ಈ ಊರನ್ನ ಕಳ್ದುಗು ಅಂದ್ರೆ, ತ್ರಿಕುಟೇಶ್ವರ ದೇವಸ್ಥಾನದಾಗಿರುವ 1002 ಶಾಸನ ಈ ಊರನ್ನ ಕರ್ದುಗು ಅಂತ ಹೆಸರಿಸುತ್ತ. ಅದಲ್ಲದೆ 1213 ಶಾಸನ ತ್ರಿಕುಟೇಶ್ವರ ಗುಡಿ ಆವರಣದಾಗದ, ಅದು ಈ ಊರನ್ನ ಗದುಗು, ಗದುಗು ಅಂತಂದ್ರೆ ನಾವೀಗ ಹೆಂಗಂತೇವಲ್ಲ ಹಂಗ ಅಂತಾನೆ ಅದನ್ನ ಈ ಊರನ್ನು ನಿರ್ದೇಶಿಸ್ತದ. ಹೌದಾ, ಹಂಗಂದ್ರೆ ಈ ಗದಗ ಎನ್ನುವ ಹೆಸರು 800 ಹಳೇದ್ ನೋಡು. ಹೌದೌದು, ಅದು ಗದಗಿನ ಹೆಸರಿನ ವಿಷಯ. ಈ ಊರೊಳಗಿನ ಬೋರ್ಡ್ಗಳಲ್ಲೆಲ್ಲ ಗದಗ ಬೆಟಗೇರಿ ಅಂತ ಬರೆದಿರ್ತದಲ್ಲ, ಬೆಟಗೇರಿ ಹೆಸರು ಹೆಂಗ್ ಬಂತು? ಬೆಟಗೇರಿ ಅಂದ್ರೆ ರೈಲ್ವೆ ಹಳೆಯದಲ್ಲ, ಅದ್ರ ಆ ಕಡೆ ಇರುವ ಊರು. ಈಗ ಗದಗ ಬೆಟಗೇರಿ ಎರಡು ಊರುಗಳು ಸೇರ್ಬಿಟ್ಟಾವ, ಅದಕ್ಕೆ ಬೋರ್ಡ್ನಾಗೆಲ್ಲ ಗದಗ ಬೆಟಗೇರಿ ಅಂತ ಬರೆದಿರ್ತಾರೆ. ಬೆಟಗೇರಿ ಹೆಸರು ಆಗ ಹೇಳಿದ್ನಲ್ಲ, 918 ಶಾಸನ ಅಂತಂದು ವೀರನಾರಾಯಣ ಗುಡಿ ಹೋಗದ ಅಂತಂದು ಅದರೊಳಗೆ ಬಟ್ಟಕೆರೆ ಅಂತ ಬಂದದ. ಬಟ್ಟಕೆರೆ ಅಂದ್ರೆ ದುಂಡಾದ ಕೆರೆ ಅಂತ ಅರ್ಥ. 1106 ಶಾಸನ ಒಂದ್ರಾಗೂ ಬೆಟಗೇರಿಯನ್ನು ಭಾಳ ಚಂದಾಗಿ ಅದನ್ನು ವರ್ಣಿಸ್ಯಾರ. ಅದನ್ನು ಬೆಳವಲ ನಾಡಿನ ಎಂಬ ಕನ್ನೆಯ ಕೊರಳಸಳ ಅವಳ ನಡುಪಟ್ಟಿ ಅಂತ ನೋಡುಗರ ಕಣ್ಣೋಟ ಸೆಳೆಯುತ್ತದೆ ಅಂತ ಹೇಳ್ಯಾರ. ಅಪ್ಪ, ಮಾತಾಡ್ತಾ ಮಾತಾಡ್ತಾ ಬಸವಣ್ಣವ್ರ ಮೂರ್ತಿ ಹತ್ರ ಬಂದ್ವಿ, ನಾವು ಎಲ್ಲಿಗೆ ಹೋಗೋದದ ಹಂಗಂದ್ರೆ? ಹೇ, ಹೌದು ನೋಡು, ಹೌದು, ಇದು ಭೀಷ್ಮಕೆರೆ. ಈ ಭೀಷ್ಮಕೆರೆ ಹತ್ರ ತಿರ್ಕೊಂಡು ಮುಂದಕ್ಕೆ ಎಡಕ್ಕೆ ಹೊಳಿದ್ರೆ, ಹಾಂ ಈಗ ಎಡಕ್ಕೆ ತಿರ್ಕೋತೆ ನೋಡು, ಈ ಕಡೆ ತಿರಿದ್ರೆ ಈ ಬಲಗಡೆ ಅದ ಅಲ್ಲ, ಈ ಗ್ವಾಡೆದಲ್ಲ, ಇದು ತ್ರಿಕುಟೇಶ್ವರ ದೇವಸ್ಥಾನದ್ದು ಬಾಗಿಲು ಆ ಕಡೆ ಬರ್ತದೆ. ಇನ್ನು ಎಡಗಡೆ ಅದ ಅಲ್ಲ, ಅದು ಹಸಿರುಕೆರೆ. ಇತ್ತಗ್ಗದಲ್ಲ ಅದು ಹಸಿರುಕೆರೆ, ಅದ್ರ ದಂಡಿ ಮೇಲೆ ಅಲ್ಲಿ ಭಲ್ಲೇಶ್ವರ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನ ಅವ. ಈಗ ಬಲಕ್ಕೆ ತಿರುಗಿಸಿ ಈ ಗಿಡ ಅದಲ್ಲ, ಗಿಡದ ಕೆಳಗೆ ಗಾಡಿ ನಿಲ್ಲಿಸ್ತೇನೆ, ಕಾರ್ ಇಳಿದು ತ್ರಿಕುಟೇಶ್ವರನ ಗುಡಿಗೆ ಹೋಗೋಣಂತ. ಅಪ್ಪ, ನಾವು ಈ ದೇವಸ್ಥಾನದ ಹಿಂದಿನ ಬಾಗಿಲ ಮೂಲಕ ಹೊಂಟೇವೇನ? ಹೌದಪ್ಪ, ಆದ್ರೆ ಈ ದೇವಸ್ಥಾನಕ್ಕೆ ಈ ಪಶ್ಚಿಮ ದ್ವಾರ ಅಷ್ಟೇ ಉಳ್ಕೊಂಡದ. ಇಲ್ಲ, ಇದ್ರಿಗೆ ಕಾಣಿಸ್ಲಿಕ್ಕತ್ತದಲ್ಲ, ಅದು ಗರ್ಭಗುಡಿಯ ಹಿಂದಿನ ಗ್ವಾಡಿ. ನಾವು ಈಗ ನಮ್ಮ ಎಡಗಡೆ ಹೋದ್ರೆ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ಮೂಲದಲ್ಲಿದ್ದ ಮುಖ್ಯ ದ್ವಾರಕ್ಕೆ ಹೋಗ್ತೀವಿ. ಈಗ ಅದನ್ನು ಮುಚ್ಚಾರ, ಆ ಗೋಡೆ ಆಚೆ ಕಡೆ ಓಣೆದ ಅಲ್ಲ ಅಲ್ಲಿ, ಅದಕ್ಕೆ ಈಗಲೂ ಚಂದ್ರಸಾಲಿ ಓಣೆ ಅಂತ ಕರೀತಾರೆ. ಆ ಓಣೆಗ ಮನೆಗಳಲ್ಲಿ ಕೆಲವನ್ನು ಗುಡಿಯ ಕಲ್ಲನ್ನು ಉಪಯೋಗಿಸಿ ಕಟ್ಟ್ಯಾರ. ಇರಲಿ, ನಾವೀಗ ಬಲಗಡೆಯಿಂದ ಹೋಗಿ ದೇವಸ್ಥಾನದ ದಕ್ಷಿಣ ಬಾಗಿಲಿಂದ ಒಳಗೆ ಹೋಗೋಣಂತೆ. ಅಪ್ಪ, ಇಲ್ಲಿ ಬಲಗಡೆ ಭಾಳ ಚಂದ ಗುಡಿ ಅದ ನೋಡು. ಹಾಂ, ಅದು ಸರಸ್ವತಿ ದೇವಸ್ಥಾನ. ಮೊದಲು ತ್ರಿಕುಟೇಶ್ವರನ ದರ್ಶನ ಮಾಡಿಕೊಂಡು ಆಮೇಲೆ ಆ ದೇವಸ್ಥಾನಕ್ಕೆ ಬರೋಣಂತೆ. ಸರಿ ಸರಿ, ಆದ್ರೆ ಅದಕ್ಕಿಂತ ಮೊದಲು ಈ ತ್ರಿಕುಟೇಶ್ವರದ ಇತಿಹಾಸ ಏನು? ಹಾಂ ಹೇಳ್ತೇನೆ, ಒಂಚೂರು ಈ ದಾರಿ ಬಿಟ್ಟು ಇತ್ತಲಾವಣೆಯಲ್ಲಿ. ಈ ತ್ರಿಕುಟೇಶ್ವರನ ಬಗೆಗೆ ಉಲ್ಲೇಖ ಬರುವ ಅನೇಕ ಶಾಸನಗಳು ಸಿಕ್ಕಾವು. ಅವುಗಳೊಳಗೆ ಅತಿ ಹಳೆಯದು ಅಂದರೆ ಬಹುಶಃ ಕ್ರಿಸ್ತಶಕ 1002 ಚಾಲುಕ್ಯ ಮಹಾಸಾಮಂತ ಆದ ಶೋಬರ್ಸನು ಇಲ್ಲಿಯ ವ್ಯಾಕರಣ ಪಂಡಿತರಿಗೆ ದಾನ ಮಾಡಿ ಒಂದು ವ್ಯಾಕರಣ ಶಾಲೆಯನ್ನು ಕಟ್ಟಿಕೊಟ್ಟ ಶಾಸನ ಅದ. ಓ, ಹಂಗಂದ್ರೆ ಈ ದೇವಸ್ಥಾನದ ಕಟ್ಟಡ 1002 ಮೊದಲಿಂದ ಅದ ನೋಡು. ಹೌದೌದೌದು. ಅಷ್ಟೇ ಅಲ್ಲ, ಈ ತ್ರಿಕುಟೇಶ್ವರನಿಗೆ ಸ್ವಯಂಭೂ ಅಂತ ಕರೀತಾರೆ. ಅಂದ್ರೆ ಈ ದೇವರು ತನ್ನಂದು ತಾನೇ ಉದ್ಭವಿಸಿದ್ದಾನೆ ಅಂತ. ಈ ದೇವರಿಗೆ ಮೊದಲು ಸ್ವಯಂಭೂ ಈಶ್ವರ ಎಂದು ಆಮೇಲೆ ಸ್ವಯಂಭೂ ತ್ರಿಕುಟೇಶ್ವರ ಅಂತೂ ಹೆಸರಿನಿಂದ ಕರಿತಿದ್ರು. ಅಪ್ಪ, ಈ ದೇವಸ್ಥಾನ ನೋಡಿದ್ರೆ ಹೊಯ್ಸಳ ಶೈಲಿಯ ದೇವಸ್ಥಾನ ಅಲ್ಲಲ್ಲ? ಹೌದೌದು, ಇದು ಮೂಲತಃ ಚಾಲುಕ್ಯರ ಶೈಲಿಯ ದೇವಸ್ಥಾನ. ಆದರೆ ಅವರ ನಂತರ ಹೊಯ್ಸಳರು ಆಮೇಲೆ ವಿಜಯನಗರದವರು ಈ ದೇವಸ್ಥಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಾರ. ಈ ದೇವಸ್ಥಾನದ ಬೆಳವಣಿಗೆಗೆ ಅವರು ಕಾರಣಗಾರ. ಹೀಗಾಗಿ ಈ ಹೊಸ ಈ ದೇವಸ್ಥಾನದಾಗ ಇವತ್ತಿನ ದೇವಸ್ಥಾನದಾಗ ಇವೆಲ್ಲ ಶೈಲಿಗಳು ಎಲ್ಲ ಶೈಲಿಗಳ ಸಂಗಮ ಆಗ್ಯದ. ಸರಿ, ಇನ್ನೊಳಗೆ ಹೋಗೋಣ. ಸರಿ ನಡಿ, ಒಳಗೆ ಹೋಗೋಣಂತೆ. ಗುಡಿಯ ಮಧ್ಯರಂಗದೊಳಗೆ ನಿಂತ್ಕೊಂಡು ನಮಸ್ಕಾರ ಮಾಡೋಣಂತೆ. ಅಪ್ಪ, ಇಲ್ಲಿ ಮೂರು ದೇವರವಲ್ಲ? ಹೌದಪ್ಪ, ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಬಂದು ಮೂರು ದೇವರು ಅಂತ ಅಚ್ಚರಿ ಪಡ್ಕೊಂಡ್ರೆ ಹೆಂಗ? ನಾ ಆಗ್ಲೇನು ಹೇಳಿದ್ನಲ್ಲ, ಇಲ್ಲಿರುವ ಈ ಮೂರು ಲಿಂಗಗಳು ಸ್ವಯಂಭೂ ಅಂತ ಜನ ನಂಬ್ತಾರ. ಈ ಮೂರು ಲಿಂಗಗಳು ತ್ರಿಮೂರ್ತಿಗಳು ಅಂತ ನಂಬಿಕೆ. ಓ ಹೌದೌದು, ಈಗ ಅಲ್ಲಿ ನಂದಿದ್ದಲ್ಲಿ ಹೋಗೋಣ. ಸರಿ ಸರಿ, ಈಗ ನಂದಿ ನವರಂಗಕ್ಕೆ ಹೋಗೋಣಂತ. ಈ ಬಾಗಿಲ ದಾಟ್ಲಿಕ್ಕತ್ತೇವಲ್ಲ, ಇದ್ರ ಚೌಕಟ್ಟಿನ ಮೇಲೆ ಏನೋ ನೋಡು, ಅಲ್ಲಿ ಮೇಲೆ ನೋಡು. ತಡಿ ಒಂದು ನಿಮಿಷ, ಅಲ್ಲಿ ಒಬ್ಬಕ್ಕೆ ದೇವತೆಗೆ ಆನೆಗಳ ಪೂಜೆ ಮಾಡ್ಲಿಕ್ಕತ್ತಾವಲ್ಲ. ಓ, ಆಕಿ ಗಜಲಕ್ಷ್ಮಿ. ಗಜಲಕ್ಷ್ಮಿ ಶಿಲ್ಪ ಬಾಗಿಲ ಚೌಕಟ್ಟಿನೊಳಗೆ ಅದ ಅಂತಂದ್ರೆ ಬಹುತೇಕ ಅದು ಈಶ್ವರ ದೇವಾಲಯನ ಅಂತ ಊಹೆ ಮಾಡ್ಬೋದು. ಓ ಹೌದು, ಇದು ತ್ರಿಕುಟೇಶ್ವರ ಅಂದ್ರೆ ಈಶ್ವರನ ದೇವಸ್ಥಾನ ಅದ, ಅದಕ್ಕೆ ಗಜಲಕ್ಷ್ಮಿ ಅದ ಅಲ್ಲೇ. ಹಾಂ, ಆ ಬಾಗಿಲ ಚೌಕಟ್ಟಿನ ಮೇಲೆ ಮೂರ್ತಿ ಅವ ಅಲ್ಲ, ಅವು ಯಾವ ಮೂರ್ತಿ ಗೊತ್ತಾ ನಿಂಗೆ? ಒಂದನೇದು ಗಣಪ, ಎರಡನೇದು ನಾಲ್ಕು ತಲಿಯವ ಅಂದ್ರೆ ಬ್ರಹ್ಮ, ಮೂರನೇ ಅವನ ಶಿವನ ಮೂರ್ತಿ ತ್ರಿಶೂಲ ಅದ, ನಾಲ್ಕನೇ ಅವ ಶಂಖ ಚಕ್ರ ಅಂದ್ರೆ ವಿಷ್ಣು, ಐದನೇ ಮೂರ್ತಿ ಯಾರ್ದಪ್ಪ? ಐದನೇ ಮೂರ್ತಿ ಸೂರ್ಯನ ಮೂರ್ತಿ ಅದು. ಅವನ ಕೈಯೊಳಗೆ ಕಮಲ ಹಿಡ್ಕೊಂಡ ನೋಡು, ಅದರಿಂದನ ಅವ ಸೂರ್ಯ ಅಂತ ಹೇಳ್ಬೋದು. ಓ, ಅದೇನ ಸೂರ್ಯನ ವಿಶೇಷತೆ? ಹಾಂ, ಅಷ್ಟ ಅಲ್ಲ, ಈ ತ್ರಿಕಟೇಶ್ವರನ ಎದುರಿಗೆ ಆ ತುದಿಯೊಳಗೆ ಒಂದು ಗರ್ಭಗುಡಿ ಅದಲ್ಲ, ಅದರೊಳಗೂ ಏಳು ಕುದುರೆ ರಥ ಹೊಡೆಯುವ ಸೂರ್ಯನ ಮೂರ್ತಿ ಅದ. ಆಮೇಲೆ ಅಲ್ಲಿಗೂ ಹೋಗೋಣಂತ. ಈ ಸೂರ್ಯಾಗ ಏಳು ಕುದುರೆ ಯಾಕೆ ನಿನಗೇನ್ರ ಗೊತ್ತದನ? ಹ್ಞೂ, ಗೊತ್ತದ. ಅಲ್ಲ, ಏಳು ಕುದುರೆ ಯಾಕಂದ್ರೆ ಅವು ಒಂದೊಂದು ಕುದುರೆಯು ಒಂದೊಂದು ದಿನಾನ ರೆಪ್ರೆಸೆಂಟ್ ಮಾಡಬೇಕು. ಕರೆಕ್ಟ್. ಅಪ್ಪ, ಹಿಂದಿನ ಕಾಲದಾಗ ಸೂರ್ಯನ ಪೂಜೆನ ಜನಪ್ರಿಯ ಅನ್ಸುತ್ತೆ. ಮೊನ್ನೆ ಲಕ್ಕುಂಡಿಗೆ ಹೋಗಿದ್ವಲ್ಲ, ಅಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನದೊಳಗೂ ಹಿಂಗ ವಿಶ್ವನಾಥನ ಎದುರಿಗೆ ಸೂರ್ಯನ ದೇವಸ್ಥಾನ ಇತ್ತು. ಏ, ಹೌದೌದೌದು, ಆಗಷ್ಟೇ ಯಾಕೆ? ಈಗೂ ನಾವು ದಿವಸ ಗಾಯತ್ರಿ ಮಂತ್ರ ಅಂತೇವಲ್ಲ, ಅದು ಸೂರ್ಯನ ಸ್ತ್ರೀ ರೂಪವಾದ ಸಾವಿತ್ರಿಗೆ ಮಾಡುವ ಪ್ರಾರ್ಥನೆ. ಹಿಂಗಾಗಿ ನಾವು ಯಾವಾಗಲೂ ಸೂರ್ಯನ ಆರಾಧಕರ. ಅಪ್ಪ, ಇಲ್ಲೇ ಮೂರು ಶಿವಲಿಂಗು ಅದ, ಇವನು ಒಬ್ಬ ತ್ರಿಕಟೇಶ್ವರ ಅನಿಸ್ತದೆ ನೋಡು. ಓ, ಅಲ್ಲಿ ಅಲ್ಲಿ ಅಲ್ಲಿ ನೋಡ್ಲಿಕ್ಕೆ ಮೂಲೆಗೆ ಅದ. ಹಾಂ, ಅವ ಹಾವಳಿ ತ್ರಿಕಟೇಶ್ವರ. ಅವಾಗ ಮುಸ್ಲಿಮರ ದಾಳಿಯಿಂದ ದೇವರ ಮೂರ್ತಿಯನ್ನು ರಕ್ಷಿಸಲು ಗರ್ಭಗುಡಿಯ ಬಾಗಿಲಿಗೆ ಗ್ವಾಡಿ ಕಟ್ಟಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಅಂತಂದು ಈ ಹಾವಳಿ ತ್ರಿಕಟೇಶ್ವರನ ಸ್ಥಾಪಿಸಿದ್ರು. ಓ, ಅದಾ ಹಿಂದಿನ ವಿಷಯ. ಈಗ ಈ ಬಾಜು ಬಂದು, ಈ ಜಲಂಧ್ರದೊಳಗೆ ಕ್ರಿಯಾಶಕ್ತಿ ಪಂಡಿತನು ಅಂತ ಹೇಳುವುದ ಒಂದು ಮೂರ್ತಿ ಅದ. ಯಾವುದು? ಅಲ್ಲಿ ಕೆಳಗೆ ಕೈ ಮುಗಿದು ನಿಂತಿರುವಂತಹ ಮೂರ್ತಿ ಅದ? ಹಾ, ಅದ ಅದ ಅದ, ಅದು ಪಂಡಿತ ಕ್ರಿಯಾಶಕ್ತಿಯ ಮೂರ್ತಿ. ಈ ಪಂಡಿತರು ಈ ಭಾಗದ ಬಹುದೊಡ್ಡ ಧಾರ್ಮಿಕ ನಾಯಕ ಆಗಿದ್ರು ಅಂತ ಅನ್ನಿಸ್ತದೆ. ಅವ್ರ ಬಗ್ಗೆ ಇಲ್ಲಿ ಬಹಳಷ್ಟು ಶಾಸನಗಳೊಳಗ ಅವರ ಉಲ್ಲೇಖ ಬರ್ತದೆ. ಅಲ್ಲಿ ಕಾಣ್ಲಿಕ್ಕತ್ತದಲ್ಲ ಸರಸ್ವತಿ ದೇವಸ್ಥಾನ, ಅದನ್ನ ಕಟ್ಟಲು ಇವರೇ ಕಾರಣೀಕರ್ತ ಅಂತ ಹೇಳ್ತಾರೆ. ಅವ್ರ ಬಗೆಗೆ ನಾವು ಮೊನ್ನೆ ಲಕ್ಕುಂಡಿಯಾಗಿ ನೋಡಿದ್ವಲ್ಲ, ಅಲ್ಲಿ ಒಂದು ಶಾಸನ ಇತ್ತು, ನೆನಪದ ನಿಂಗೆ? ಸರಸ್ವತಿ ಗುಡಿಗೆ ಹೋಗೋಣ ಹೋಗೋಣ. ಏ, ತಡಿಲೇ, ಗಡಿಬಿಡಿ ಮಾಡಬೇಡ. ಇಲ್ಲಿ ಸೂರ್ಯದೇವರಿಗೂ ಅಲ್ಲಿ ಎದುರುಗಡೆ ನಂದಿ ಅದಲ್ಲ, ನಂದಿಗೆ ಒಂಚೂರು ನಮಸ್ಕಾರ ಮಾಡಿಕೊಂಡು ಅಲ್ಲಿಗೆ ಹೋಗೋಣ ಅಂತ. ಸರಿ ಅಪ್ಪ, ನಾನಂತೂ ಇಲ್ಲಿ ನಮಸ್ಕಾರ ಮಾಡಿದೆ. ಹಾಂ, ಸರಿ ಅಪ್ಪ, ನಡಿ ಹೋಗೋಣಂತೆ. ಅಪ್ಪ, ಈ ಸರಸ್ವತಿ ಗುಡಿ ತ್ರಿಕಟೇಶ್ವರನ ಆವರಣದೊಳಗಿದ್ರೂ ಸ್ವತಂತ್ರ ದೇವಸ್ಥಾನ ಇದ್ದಂಗದ ನೋಡು. ಇದರಲ್ಲಿ ಶಿಲ್ಪಕಲೆ ಎಷ್ಟು ಚಲೋ ಅದ ನೋಡು. ಓ, ಅದಕ್ಕೆ ನೀನು ಕುಣುಕುಣದು ಆ ಗುಡಿಗೆ ಹೋಗೋಣ ಆ ಗುಡಿಗೆ ಹೋಗೋಣ ಅನ್ಲಿಕ್ಕತ್ತಿದ್ದೇನೆ? ಅಷ್ಟು ಅದಷ್ಟೇ ಅಲ್ಲ, ನನಗೊಂದು ಹೊಸ ಸರಸ್ವತಿ ಹಾಡು ಗೊತ್ತು, ಅದನ್ನೂ ಹಾಡ್ಬೇಕು ಅದಕ್ಕೆ. ಓ, ಹಾಗ ಸಮಾಚಾರ. ಸರಿ, ಅದನ್ನ ಹಾಡು. ಗಜಲಕ್ಷ್ಮಿ ಸತ್ವಗುಣಾದಿ ದೇವತೆ ಅಮರ ವಂದಿತ ಪಾದ ಪಂಕಜೆ ವೇದ ಮಾತೆಯೇ ವಿಶ್ವಸೋಮುಖೆ ಯೈದು ಭೂತಾದಾರಿಯನಿಪಿ ದ್ವಾದಶಾತ್ಮ ಜ್ಯೋತಿರೂಪಿಯೇ ನಾದೆ ಶಾರದೆಯೇ. ಏ, ಭಾಳ ಚಂದ ಹಾಡಿದಿಪ್ಪ. ಗೊತ್ತನ್ನಂಗ, ಅದು ಕುಮಾರವ್ಯಾಸನ ಷಟ್ಪದಿ. ಕುಮಾರವ್ಯಾಸ ಅಂದ್ರೆ ಗೊತ್ತದಲ್ಲ, ಅವನು ಇದೇ ಊರೊಳಗೆ ತನ್ನ ಕುಮಾರವ್ಯಾಸ ಭಾರತವನ್ನು ಬರೆದವನು. ಹಿಂಗೆ ನೀ ಹಾಡಿ ದೇವರಿಗೆ ನಮಸ್ಕಾರ ಮಾಡಿದ್ದು ನನಗಂತೂ ಭಾಳ ಖುಷಿ ಆಯ್ತು ನೋಡು. ಅಪ್ಪ, ಈ ಗುಡಿಯ ಕಂಬಗಳನ್ನು ನೋಡು, ಒಂದಕ್ಕಿಂತ ಒಂದು ಎಷ್ಟು ಚಂದವ. ಇದರೊಳಗೆ ಶಿಲ್ಪಿ ಕೈ ಚಳಕ ನೋಡಿದ್ರೆ ಅವನ ಕೈಯಾಗ ಕಲ್ಲು ಮಣಿತಿದ್ದು ಅನ್ಸುತ್ತೆ ನೋಡು. ಅಂದಂಗ ಈ ದೇವಸ್ಥಾನ ಶಿಲ್ಪಿ ಹೆಸರೇನಾರು ಗೊತ್ತೇನ? ಹಾ, ಈ ಗುಡಿ ಹಿಂದಿನ ಗ್ವಾಡಿ ಮೇಲೆ ಒಂದು ಶಿಲಾಲೇಖ ಸಿಕ್ಕದ. ಅದ್ರ ಪ್ರಕಾರ ಮಾಬಾ, ಮಹೇಶ್ವರ, ಉದಗ ಇತ್ಯಾದಿ ಹೆಸರಿನ ಶಿಲ್ಪಿಗಳು ಕ್ರಿಯಾಶಕ್ತಿ ಪಂಡಿತರ ಅಣತಿಯಂತೆ ಕ್ರಿಸ್ತಶಕ 1102 ಈ ದೇವಸ್ಥಾನ ಕಟ್ಟಿದ್ರು ಅಂತ ಪರಿಣಿತರು ಅಭಿಪ್ರಾಯಪಡ್ತಾರೆ. ಓ ಅಪ್ಪ, ಗರ್ಭಗುಡಿಯ ಚೌಕಟ್ಟಿನ ಮೇಲೆ ಗಜಲಕ್ಷ್ಮಿ ಅದ ಅಂದ್ರೆ ನೀ ಹೇಳಿದ ಪ್ರಕಾರ ಇದು ಶಿವ ದೇವಾಲಯ ಅಲ್ಲ? ನೀ ಅದನ್ನು ಗಮನಿಸಿದ್ದು ಭಾಳ ಒಳ್ಳೆಯದಾದ. ಪರಿಣಿತರ ಪ್ರಕಾರ ಈ ದೇವಸ್ಥಾನ ಮೂಲತಃ ಒಂದು ಶಿವನ ಗುಡಿ, ಸರಸ್ವತಿ ಗುಡಿ ಅಲ್ಲ. ಈ ಸರಸ್ವತಿ ಗುಡಿಯನ್ನು ಇಲ್ಲೇ ಹತ್ತಿರದಲ್ಲಿರೋ ರಾಮೇಶ್ವರ ಗುಡಿಯಿಂದ ತಂದು ಇಲ್ಲಿ ಸ್ಥಾಪಿಸ್ಯಾರ ಅಂತ. ಆ ರಾಮೇಶ್ವರ ಗುಡಿಯೊಳಗೆ ಒಂದು ಗರ್ಭಗುಡಿಯ ಚೌಕಟ್ಟಿನ ಮೇಲೆ ಸರಸ್ವತಿಯ ಶಿಲ್ಪ ಅದ, ಆದ್ರೆ ಆ ಗರ್ಭಗುಡಿಯೊಳಗೆ ಯಾವುದೋ ಮೂರ್ತಿ ಇಲ್ಲ. ಹೀಗಾಗಿ ಈ ಮೂರ್ತಿ ಅಲ್ಲಿದೆ ಅಂತಂದು ಊಹೆ. ಓ, ಒಳ್ಳೆ ಪಜಲ್ ಬಿಡಿಸ್ಯಾರ ಬಿಡು. ಅಯ್ಯೋ, ಅಲ್ಲಿ ನೋಡು, ಸರಸ್ವತಿ ಮೂರ್ತಿಗೆ ಕೈಯೇ ಇಲ್ಲ. ಓ ಹೌದಪ್ಪ, ಈ ಮೂರ್ತಿ ಯಾವಾಗ ಭಂಗ ಆಯ್ತು ಅಂತ ಗೊತ್ತಿಲ್ಲ. ಆದರೆ ಈ ಮೂರ್ತಿ ಭಂಗ ಆಗಿದ್ದಕ್ಕೆ ಸ್ವಲ್ಪ ವರ್ಷಗಳ ಹಿಂದೆ ಹೊಸ ಮೂರ್ತಿ ಮಾಡಿ ಪಕ್ಕದ ಕಟ್ಟಡದೊಳಗ ಸ್ಥಾಪನೆ ಮಾಡ್ಯಾರ. ಆ ಪಕ್ಕದ ಕಟ್ಟಡದೊಳಗೆ ಮೊದಲು ಏನಿತ್ತು? ಹಾ, ಅದು ನಾ ಮೊದಲು ಹೇಳಿದ್ನಲ್ಲ, ಕ್ರಿಸ್ತಶಕ 1200 ಶಾಸನ. ಅದರೊಳಗೆ ಉಲ್ಲೇಖಗೊಂಡ ವ್ಯಾಖ್ಯಾನ ಶಾಲೆ, ಅದನ್ನು ಚಾಲುಕ್ಯರ ಮಾಡಲಿಕ್ಕಾದ ಶೋಭನರ್ಸ ಕಟ್ಟಿಸಿದ್ದು. ಅಲ್ಲಿ ಯಾವ ಮೂರ್ತಿನೂ ಇರಲಿಲ್ಲ. ಹೀಗಾಗಿ ಈ ಹೊಸ ಸರಸ್ವತಿ ಮೂರ್ತಿಯನ್ನು ಅದರ ಜೊತೆಗೆ ಸಾವಿತ್ರಿ ಮತ್ತು ಗಾಯತ್ರಿಯರ ಮೂರ್ತಿಯನ್ನು ಅಲ್ಲಿ ಸ್ಥಾಪಿಸ್ಯಾರ. ಸರಿ ಅಪ್ಪ, ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಹೊರಡೋಣ. ಹಾಂ, ಅಲ್ಲಿ ನಮಸ್ಕಾರ ಮಾಡಿ ಈ ಗುಡಿ ಆವರಣದೊಳಗ ಸುಮಾರು 40 ಶಾಸನಗಳವ ಅಂತೆ. ಅವುಗಳೊಳಗ ಕೆಲವನ್ನು ಈ ಸರಸ್ವತಿ ದೇವಸ್ಥಾನದ ಹಿಂದೆ ಆವರಣದ ಗ್ವಾಡಿಗೆ ಕುಡ್ಸ್ಯಾರ. ಅವನ್ನ ನೋಡೋಣ. ಆಮೇಲೆ ಅಲ್ಲೇ ದೇವಸ್ಥಾನದ ಪುಷ್ಕರ್ಣಿ ಅದಲ್ಲ, ಪುಷ್ಕರ್ಣಿ ಹೆಸರು ರುದ್ರತೀರ್ಥ ಅಂತದಲ್ಲ, ಅದನ್ನು ನೋಡಿಕೊಂಡು ಮುಂದೆ ಹೊಡೋಣಂತ. ಅಪ್ಪ, ಮುಂದೆ ಎತ್ತ ಪಯಣ ಯಾವುದು ಗುರಿ? ನಮ್ಮ ಮುಂದಿನ ನಿಲ್ದಾಣ ವೀರನಾರಾಯಣ ಗುಡಿ. ಆದ್ರೆ ದಾರಿಯೊಳಗೆ ಸಿಗುವ ಸೋಮೇಶ್ವರ ಮತ್ತು ರಾಮೇಶ್ವರ ಗುಡಿಗಳನ್ನ ನೋಡಿಕೊಂಡು ಹೋಗೋಣಂತ. ಅಪ್ಪ, ಆಗಲೇ ಬರ್ಬೇಕಾದ್ರೆ ನೀ ಹಸಿರು ಕೆರೆ ತೋರಿಸಿದಲ್ಲ, ಅದು ನನಗೆ ಅಷ್ಟೇನು ಹಸಿರು ಅನ್ನಿಸ್ಲಿಲ್ಲ, ಅಷ್ಟು ಗಲೀಜಿತ್ತು ಅದರೊಳಗೆ. ಹೌದೌದೌದು, ಏನು ಮಾಡೋದು, ನಗರಗಳದು ಬೆಳೆದಂಗೆ ಅಲ್ಲಿ ಕೆರೆಗಳು ಬಾವಿಗಳು ಜಲಪರಿಸರಕ್ಕೆ ತೊಂದರೆ ಆಗಿ ಅವು ಸೊಳ್ಳೆ ಮೂಲಗಳಾಗ್ತಾವೆ. ಅಂದಂಗೆ ಆ ಹೆಸರು ಕೆರೆ ದಂಡಿ ಮ್ಯಾಗ ಭಲ್ಲೇಶ್ವರ ಮತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನ ಅವ. ಅವ ದೇವಸ್ಥಾನಗಳ ತೆಪ್ಪೋತ್ಸವನೂ ಈ ಕೆರೆಯಾಗ ಒಂದು 34 ವರ್ಷದಿಂದ ನಡೀತಿತ್ತಂತ. ಅಂದಂಗೆ ನೀ ಗಮನಿಸಿದೆಯಲ್ಲೋ ಗೊತ್ತಿಲ್ಲ, ಈ ಸರಸ್ವತಿ ದೇವಸ್ಥಾನದ ಹಿಂದೆ ಈ ಹೆಸರು ಕೆರೆ ಕಡೆ ಹೋಗಲಿಕ್ಕೆ ತ್ರಿಕ್ಟೇಶ್ವರ ದೇವಸ್ಥಾನದ ಒಂದು ಮಹಾದ್ವಾರ ಇದ್ದದ್ದು, ಒಂದು ಕುರುಗಳಿದ್ವು ಅಲ್ಲಿ. ಹೌದೌದು, ನಾನು ನೋಡಿದ್ದೆ. ಅವಾಗ ಬಹುಶಃ ಹಸಿರು ಕೆರೆಯಿಂದ ತ್ರಿಕ್ಟೇಶ್ವರಿಗೂ ಪೂಜೆಗೆ ನೀರು ಹೋಯ್ತಿದ್ರು ಅನ್ಸುತ್ತೆ. ಹೌದೌದು, ನಾವೀಗ ಸೋಮೇಶ್ವರ ಗುಡಿ ಹತ್ರ ಬಂದೇವಿ. ಆಗ ಅಲ್ಲದ ನೋಡು, ಅದ ಸೋಮೇಶ್ವರ ಗುಡಿ. ಇಲ್ಲಿ ಸಣ್ಣ ರೋಡ್ ಇದ್ದಿದ್ದಕ್ಕೆ ನಾನು ಕಾರು ಇಲ್ಲೇ ನಿಲ್ಲಿಸಿರ್ತೇನೆ, ನೀನು ಬಡಾನ ಹೋಗಿ ನೋಡ್ಕೊಂಬಾ. ವಾವ್ ಅಪ್ಪ, ಈ ಗುಡಿ ಹೊರಗಿನ ನೋಡ್ಲಿಕ್ಕೆ ಅಗ್ದಿ ಮಾಸ್ಟರ್ ಪೀಸ್ ಕಾಣ್ತದ. ಭಾರಿ ಕುಸ್ರಿನ ಕೆಲಸ ಮಾಡ್ಯಾರ ನೋಡ್. ನಾ ಕ್ಯಾಮ್ರಾ ತಗೊಂಡು ಹೋಗಿ ಫೋಟೋ ತಕೊಂಬರ್ತೇನೆ. ಸರಿ ಸರಿ, ಹಂಗ ಈ ಕಡೆ ಮನಿ ಅದ ಅಲ್ಲ, ಈ ಮನಿ ಹಿಂದೆ ನಾ ಆಗಲೇ ಹೇಳಿದ್ನಲ್ಲ ಸರಸ್ವತಿ ಮೂರ್ತಿ ಇದ್ದ ಮೂಲ ಇದ್ದ ರಾಮೇಶ್ವರ ಗುಡಿ ಅಂತ, ಅದು ಅದ, ಅದನ್ನು ನೋಡ್ಕೊಂಬಂದ್ಬಿಡ. ಸರಿ. ಏನು, ಏನು ವಿಶೇಷ ನೋಡಿದೆ? ಅಪ್ಪ, ಈ ದೇವಸ್ಥಾನ ಸರಸ್ವತಿ ಗುಡಿ ಎಷ್ಟು ಚಂದದ. ಅದು ಹೊಯ್ಸಳಕಾರದ ದೇವಸ್ಥಾನ ಅನ್ಸುತ್ತೆ. ಅಲ್ಲಿ ಹೊಯ್ಸಳನ್ನ ಹುಲಿಯನ್ನು ಕೊಲ್ಲುವ ಶಿಲ್ಪನೂ ಅದ ನೋಡಲ್ಲಿ. ಓ ಹೌದನ, ನಾನು ನೋಡಿಲ್ಲ ನೋಡು. ಅದು ಹುಲಿನೋ ಸಿಂಹ, ಯೂಶಲಿ ಸಿಮ್ ಇರ್ತದ. ಆದ್ರಪ್ಪ ನಮ್ಮ ಸರ್ಕಾರದವ್ರ ಬಗ್ಗೆ ನನಗೆ ಭಾಳ ಸಿಟ್ಟು ಬರ್ಲಿಕ್ಕತ್ತದ ನೋಡು. ಯಾಕಪ್ಪ ನಿನ್ಗೆ ಯಾಕೆ ಸಿಟ್ಟು ಬಂತು? ಅದು ಸರ್ಕಾರದ ಮೇಲೆ ಅಲ್ಲಪ್ಪ, ಅಲ್ಲಿ ಎರಡು ಕೆಂಪು ಬೋರ್ಡ್ ಬರ್ದಾರ ನೋಡು, ಇದು ಸಂರಕ್ಷಕ ಸ್ಮಾರಕ, ಇದನ್ನು ಹಾಳು ಮಾಡಿದರೆ ಅಂತ ಉದ್ದುದ್ದ ಬೋರ್ಡ್ ಬರ್ಕೊಂಡಾರ. ಅದು ಮೂರು ಭಾಷೆಯೊಳಗೆ ಬರ್ದಾರ. ಅದ್ರ ಬದಲಿ ಸ್ಮಾರಕ ಏನು, ಅದ್ರ ಮಹತ್ವ ಏನು ಅಂತ ಬರೆದು ಹಾಕಿದ್ರೆ ಜನರಿಗೆ ಅದ್ರ ಮಹತ್ವ ತಿಳಿದು ಹಾಳು ಮಾಡೋದು ಬಿಡ್ತಾರೆ. ಅದನ್ನು ಬಿಟ್ಟು ಎರಡು ಯಾಕೆ 20 ಬೋರ್ಡ್ ಹಾಕಿದ್ರೂ ಪರಿಸ್ಥಿತಿ ಹಂಗೆ ಇರ್ತದೆ. ಇನ್ನಷ್ಟು ವಿವೇಕ ನಮ್ಮ ಆರ್ಕಿಯಾಲಜಿ ಇಲಾಖೆಯವ್ರಿಗಿಲ್ಲ. ಈಗ ನಾವು ವೀರನಾರಾಯಣ ಗುಡಿಗೆ ಹೋಗೋಣ. ಈ ಗದಗಿನ ವೀರನಾರಾಯಣನ ಸ್ತುತಿಯಿಂದ ಈ ಗುಡಿ ಪ್ರಾಕಾರ ಪ್ರವೇಶ ಮಾಡೋಣಂತ. ಈ ಗೋಪುರ ಭಾಳ ಚಂದದಲ್ಲ ಅಲ್ಲಿ ನೋಡು, ಸಾಗರಹಾರು ಹಣಮಪ್ಪ, ಗಜೇಂದ್ರ ಮೋಕ್ಷದ ದೃಶ್ಯ, ಅಶೋಕವನದ ಸೀತೆಯ ದೃಶ್ಯ, ಗೋವರ್ಧನ ಕೃಷ್ಣ, ಇನ್ನೂ ಎಷ್ಟೋ ಮೂರ್ತಿ ಅವ. ಹೌದೌದೌದು. ಈಗ ಮುಂದೋಗೋಣ. ಅದು ದೇವಸ್ಥಾನದ ಮುಂದೆ ಇರೋದು ಗರುಡ ಗಂಬ ಅಲ್ಲ? ಹೌದೌದು. ಅಲ್ಲಿ ರಥದ ಆಕಾರದ ಒಂದು ಗುಡಿ ಅದ ಅಲ್ಲ, ಅದು ಗರುಡ ದೇವ್ರ ಗುಡಿ. ಅದರೊಳಗೆ ವೀರನಾರಾಯಣ್ಗೆ ಎದುರಾಗಿ ಕೈ ಮುಗಿದು ನಿಂತ ಗರುಡ ಸ್ವಾಮಿ ಇದ್ದಾನೆ. ಈಗ ಮೆಟ್ಲು ಹತ್ತಿ ಗುಡಿಯ ಮುಖಮಂಟಪಕ್ಕೆ ಹೋಗೋಣ. ಹ್ಞೂ ಸರಿ. ಅಪ್ಪ ಅಲ್ಲೇ ಕುಮಾರವ್ಯಾಸ ಸ್ತಂಭ ಅಂತ ಬರ್ದಾರ. ಓ, ಕುಮಾರವ್ಯಾಸ ಇಲ್ಲೇ ಕೂತು ಗದಗಿನ ಭಾರತ ಬರ್ದಲ್ಲ? ಹಾಂ ಹೌದಪ್ಪ, ಇಲ್ಲೇ ಹತ್ತಿರದ ಕೋಳಿವಾಡದ ನಾರಾಯಣಪ್ಪ ಅವನ ಕುಮಾರವ್ಯಾಸ ಅಂತ ಪ್ರಸಿದ್ಧ ಅದಾವ. ಅವ ಇಲ್ಲಿ ಪ್ರತಿದಿನ ಬಂದು ಈ ದೇವಸ್ಥಾನದ ಹಿಂದಿನ ಕಲ್ಯಾಣಿ ಒಳಗೆ ಸ್ನಾನ ಮಾಡಿ ಹಸಿ ಬಟ್ಟೆ ಮೇಲನ ಬರಲಿಕ್ಕೆ ಕೂಡ್ತಿದ್ದಂತ. ಅವನು ಬರೆಯೋದರೆ ಹೆಂಗೆ, ಅಗ್ದಿ ಎಕ್ಸ್ಪ್ರೆಸ್ ಗಾಡಿ ಥರ, ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ ಪದವಿಟ್ಟಳು ಪದದೊಂದಗ್ಗಳಿಕೆ ಪರರೊಡ್ಡವಾದ ರೀತಿಯ ಕೊಳ್ಳದೊಂದಗ್ಗಳಿಕೆ, ಇದು ಅವನು ಬರೆಯುವ ಶೈಲಿ. ಈಗ ನಾವು ಕುಮಾರವ್ಯಾಸನಂತಹ ಸಹಸ್ರಮಾನದ ಕವಿ ಬಗ್ಗೆ ಮಾತಾಡೋದು ಅಂತಂದ್ರೆ ಅದು ಒಂದು ಅದಕ್ಕಾಗಿ ಒಂದು ದೊಡ್ಡ ಸಂಚಿಕೆನ ಆಗ್ತದೆ. ಅದಕ್ಕಾಗಿ ನಾವೀಗ ವೀರನಾರಾಯಣಿಗೆ ನಮಸ್ಕರಿಸಿ ಹೊರಬೀಳೋಣಂತ. ಸರಿ ಅಪ್ಪ. ಅಪ್ಪ ಈ ಕಡೆ ದಕ್ಷಿಣದ ಬಾಗ್ಲದ, ಹಂಗೆ ಹೊರಗೆ ಹೋಗೋಣಂತ. ಸರಿಯಪ್ಪ. ಹಂಗೆ ಹೊರಗೆ ಬಂದು ಇಲ್ಲ ಕಟ್ಟದಲ್ಲ, ಕಟ್ಟಿ ಮೇಲೆ ಕೂಡೋಣಂತ. ಈ ಕೂತ ಮೇಲೆ ಈ ಗುಡಿ ಇತಿಹಾಸ ಹೇಳು. ಹಾಂ, ಈ ಗುಡಿ ತ್ರಿಪುರೇಶ್ವರ ಗುಡಿಕ್ಕಿಂತ ಸ್ವಲ್ಪ ಹೊಸಾದು ಅಂತ ಹೇಳ್ತಾರೆ. 1037 ಇಸ್ವಿಯ ಕಲ್ಬರ ಒಂದು ಇದನ್ನು ಮಧ್ಯಮಯ್ಯ ನಾಯಕ ಎಂಬ ಒಬ್ಬ ಇಲ್ಲಿ ಕಟ್ಟಿಸಿದ್ದ. ಇಲ್ಲಿ ಒಂದು ವಿಷ್ಣು ದೇವಾಲಯ ಕಟ್ಟಿಸಿದ್ದ ಮತ್ತು ಅವನ ಮಗ ಅದಕ್ಕೆ ದೀಪಸ್ತಂಭವನ್ನು ನಿಲ್ಲಿಸಿದ್ದ ಅಂತ ಹೇಳ್ತದ. ಹೊಯ್ಸಳ ರಾಜ ವಿಷ್ಣುವರ್ಧನ 1117 ಇಲ್ಲಿ ವೀರನಾರಾಯಣ ಗುಡಿ ಕಟ್ಟಿಸಿದಂತ ಅದು ಒಂದು ಪ್ರತೀತಿ ಅದ. ಬಹುಶಃ ವಿಷ್ಣುವರ್ಧನ ಮೊದಲೇ ಇದ್ದ ದೇವಸ್ಥಾನವನ್ನು ಪುನರುತ್ಥಾನ ಮಾಡಿದ ಅಂತ ಅನಿಸುತ್ತೆ. ಹೊಯ್ಸಳರಾದ್ಮೇಲೆ ವಿಜಯನಗರದವರು, ಆಮೇಲೆ ನಂತರದ ರಾಜಮನೆತನದವರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದರು. ಹೀಗಾಗಿ ಇಲ್ಲಿ ಎಲ್ಲ ವಾಸ್ತುಶೈಲಿಗಳ ಸಂಗಮ ಅದ. ಓ ಹಂಗ, ಮತ್ತೆ ಈ ದೇವಸ್ಥಾನದ ಬಗ್ಗೆ ಶಾಸನಗಳು ಏನು ಹೇಳ್ತಾವು? ಹಾಂ, ಈ ದೇವಸ್ಥಾನದ ಬಗ್ಗೆ ಭಾಳಷ್ಟು ಶಿಲಾಶಾಸನಗಳವ. ಈ ಗುಡಿ ಆವರಣದಾಗ ಸುಮಾರು ಶಿಲಾಶಾಸನಗಳವ. ಎದುರುಗಡೆ ಕಟ್ಟಡ ಕಾಣ್ಲಿಕ್ಕೆ ಅದ್ರ ಸುಳ್ಳು ಹಚ್ಚಿದ ಭಾಗ ಕಾಣ್ಲಿಕ್ಕೆ ಅದ್ರಾಗ ಎರಡು ಶಾಸನವ. ಅದ್ರ ಬಾಜುಕ್ ಅಲ್ಲಿ ದಕ್ಷಿಣದ ದ್ವಾರ ಬಾಗಿಲು ಕಾಣ್ಲಿಕ್ಕತ್ತದಲ್ಲ, ಆ ದ್ವಾರ ಮಂಟಪದೊಳಗೆ ಒಂದು ಶಾಸನ ಅದ. ಇನ್ನು ಈ ದೇವಸ್ಥಾನದ ಹಿಂದೆ ಇರೋ ಕ್ರಿಸ್ತಶಕ 1539 ಶಾಸನದೊಳಗೆ ವಿಜಯನಗರದ ಅರಸ ಆದ ಅಚ್ಯುತರಾಯ ಕುಮಾರವ್ಯಾಸನಿಗೆ ಸನ್ಮಾನ ಮಾಡಿದ ಉಲ್ಲೇಖ ಅದ. ಇಲ್ಲಿರುವ ಎಲ್ಲ ಶಾಸನಗಳನ್ನು ಒಂದು ಶಾಸನಗಳನ್ನ ಸಂಗ್ರಹಾಲಯ ಮಾಡಿ ಇಡಬೇಕು ಅಂತ ಒಂದು ಯೋಚನೆ ಅದ. ಆ ಯೋಜನೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಅಂದಂಗೆ ನೀ ಶಾಸನಗಳ ಸುದ್ದಿ ತಿಳಿದಲ್ಲ ತೆಗೆದಲ್ಲ, ಆವಾಗ ಒಂದು ವಿಷಯ ನನಗೆ ನೆನಪಾತು. ಕ್ರಿಸ್ತಶಕ 1200 ಶಾಸನ ಒಂದು ಇಲ್ಲಿ ಕಲಿದೇವ ಮಹಾದೇವಸ್ವಾಮಿ ಅನ್ನೋರು ಒಂದು ಜಿನಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರು ಅಂತ ಹೇಳ್ತದೆ. ಹೀಗಾಗಿ ಸ್ವಲ್ಪ ದಿವಸ ಈ ಜಾಗದೊಳಗೆ ಜಿನಾಲಯ ಇದ್ದಿರಬಹುದು ಅಂತ ಪರಿಣಿತರ ಅಭಿಪ್ರಾಯ. ಅಷ್ಟೇ ಅಲ್ಲ, ನಾವು ಕೂತೇವಲ್ಲ ಈ ದಕ್ಷಿಣ ಭಾಗದ ಈ ಕಟ್ಟೆ, ಇದ್ರ ಕೆಳಗೆ ಒಂದು ಧ್ಯಾನ ಗುಹೆಯೂ ಇತ್ತಂತ. ಅದನ್ನು ಯಾವಾಗೋ ಈ ಕೆಲವು ದಶಕಗಳ ಹಿಂದೆ ಅದನ್ನು ಮುಚ್ಚಿದ್ರಂತ. ಈ ಜಿನಾಲಯ ಇತ್ತು ಅಂತಂದೆಲ್ಲ, ಇಲ್ಲಿದ್ದಿರ್ಬೋದಾದ ಜೀನ್ ಮೂರ್ತಿ ಎಲ್ಲಿ ಹೋತು ಅಂತ ಕೇಳಿದ್ರೆ, ಇಲ್ಲೇ ಮುಂದೆ ಹಾಳದಿಬ್ಬದ ಓಣೆದ ಅಲ್ಲ, ಅದ್ರ ಹತ್ರ ಒಂದು ಬಾವಿ ಮೇಲೆ ಒಂದು ಜೀನ್ ಮೂರ್ತಿ ಅದ, ಆ ಜಿನ ಮೂರ್ತಿನ ಇಲ್ಲಿಂದ ನಾವು ಒಯ್ದಲ್ಲಿ ಇಟ್ಟಾರ ಅಂತಂದು ಊಹೆ ಮಾಡ್ತಾರ. ಓ, ಅಷ್ಟೆಲ್ಲ ಇತಿಹಾಸ ಅದನ. ಹೌದಪ್ಪ ಹೌದು. ಈಗ ನಮ್ಮ ಬಲಗಡೆ ಒಂದೆರಡು ಗುಡಿ ಅವ ಅಲ್ಲ, ಅವುಗಳೊಳಗ ಒಂದನೇದ್ದದಲ್ಲ ಅದು, ಅದು ಸರ್ಪೇಶ್ವರ ದೇವಸ್ಥಾನ. ನಾನು ಈಗಲೇ ನಿಂಗೆ ಹೇಳ್ದಲ್ಲ ಜನ್ಮೇಜಯರಾಯನ ಸರ್ಪಯಾಗ ಮಾಡಿದ್ದು ಅಂತಂದು, ಅದ್ರ ಕುರುಹು ಈ ಸರ್ಪೇಶ್ವರ. ಓ, ಅದ್ರ ಮುಂದಿನ ಗುಡಿ ಮತ್ತೆ? ಅದು ಲಕ್ಷ್ಮೀ ನರಸಿಂಹ ದೇವ್ರ ಗುಡಿ. ಆ ಗುಡಿ ವೀರನಾರಾಯಣ ಗುಡಿಕ್ಕಿಂತ ಹಳೇದು ಅಂತ ಹೇಳ್ತಾರೆ. ಈಗಲೂ ಈ ಲಕ್ಷ್ಮೀ ನರಸಿಂಹನಿಗೆ ಮೊದಲೇ ಪೂಜೆ ಮೊದಲೇ ನೈವೇದ್ಯ, ಈ ವೀರನಾರಾಯಣಕ್ಕಿಂತ ಮೊದಲು ಇವ್ ಪೂಜೆ ಮತ್ತು ನೈವೇದ್ಯ ನಡೀತದೆ. ಅದ್ರ ಹತ್ರನ ರಾಯರ ಬೃಂದಾವನ ಅದ. ಈ ರಾಯರ ಬೃಂದಾವನ ಸ್ಥಾಪನೆಯಾಗಿ ಈಗ ಸುಮಾರು 100 ಆತು. ಅಪ್ಪ, ಮುಸಲ್ಮಾನರ ದಾಳಿಯಿಂದ ತ್ರಿಕಟೇಶ್ವರನಿಗೆ ಹಾನಿ ಆಗದಂತ ಅಲ್ಲಿ ಹಾವಳಿ ತ್ರಿಕಟೇಶ್ವರ ಇದ್ದಂಗೆ ಇಲ್ಲೇನು ಇಲ್ಲೇನ? ಇಲ್ಲಿಯೂ ಅಂಥದ ವ್ಯವಸ್ಥೆ ಇತ್ತು. ಆ ಹಾವಳಿ ದಿನದೊಳಗೆ ಗರ್ಭಗುಡಿ ಗ್ವಾಡಿ ಕಟ್ಟಿ ವೀರನಾರಾಯಣ ಮುಂದೆ ಒಂದು ಸಣ್ಣ ಮೂರ್ತಿ ಮಾಡಿ ಅದನ್ನು ಪೂಜೆ ಮಾಡ್ತಿದ್ರಂತ. ಆ ಮೂರ್ತಿಗೆ ಹಾವಳಿ ನಾರಾಯಣ ಅಂತ ಹೆಸರದೆ. ಆ ಮೂರ್ತಿ ಆ ಕಡೆ ಮೂರ್ತಿ ಗುಡಿ ಅದಲ್ಲ ಅದರೊಳಗೆ ಅದ. ಈಗ ತೋರಿಸ್ತೇನೆ ಅದನ್ನ. ಅಪ್ಪ, ತಡ ಆಗ್ಲಿಕ್ಕತ್ತದ, ಈಗ ಎಲ್ಲ ದೇವರಿಗೂ ನಮಸ್ಕಾರ ಹಾಕಿ ಓಡೋಗ್ಬಿಡೋಣ. ಸರಿ ಅಪ್ಪ, ಹೊಂಡೋಣಂತ. ಅಪ್ಪ, ಈಗಾಗಲೇ ಭಾಳ ತಡ ಆಯ್ತು, ಮನೆಗೆ ಹೋಗೋಣ, ಎಲ್ಲರೂ ಕಾಯ್ತಿರ್ತಾರೆ. ಹಾಂ, ಈಗ ಎಲ್ಲ ದೇವ್ರಿಗೆ ನಮಸ್ಕಾರ ಮಾಡಿದ್ವಲ್ಲ, ಹೊಂಡೋಣಂತ. ಆದರೆ ಈ ಗದಿಗಿನಾಗ ಇನ್ನೂ ನಾವು ನೋಡಬೇಕಾದದ್ದು ಮಾತಾಡಬೇಕಾದದ್ದು ಭಾಳ ಅದ. ತೋಂಟದಾರ್ಯ ಮಠ, ಪುಟ್ಟರಾಜ ಗವಾಯಿಗಳ ವೀರೇಶ್ವರ ಪುಣ್ಯಾಶ್ರಮ, ಪ್ರಸನ್ನ ವೆಂಕಟ ರಮಣ ದೇವಸ್ಥಾನ, ಬೆಟಗೇರಿಯ ಬ್ರಹ್ಮದೇವ್ರ ಗುಡಿ, ಶಿವಾನಂದ ಮಠ. ಅಪ್ಪ ಅಪ್ಪ, ಹೌದಪ್ಪ, ಅವನ್ನೆಲ್ಲ ಕೃತಪುರ ದರ್ಶನ ಭಾಗ 2 ಕವರ್ ಮಾಡೋಣ. ಸರಿಯಪ್ಪ, ಹಂಗಂದ್ರೆ ಈಗ ಮನೆಗೆ ಹೋಗೋಣಂತ. ಈಗ ಇದೇ ಊರಿನ ಕವಿಗಳಾದ ಹುಯಿಲ್ಗೋಳ್ ನಾರಾಯಣ ರಾಯರ ಅವ್ರು ಬರೆದಿದ್ದಂಥ ನಮ್ಮ ನಾಡಗೀತೆ ಇತ್ತಲ್ಲ ಉದಯವಾಗಲಿ, ಅದರದು ರೆಕಾರ್ಡು ನಿಮ್ಮ ಅಜ್ಜ ಹಾಡಿದ್ದದಲ್ಲ, ಅದನ್ನು ಮ್ಯೂಸಿಕ್ ಸಿಸ್ಟಮ್ನಾಗ ಹಾಕು, ಕೇಳ್ಕೊತಾ ಮನೆಗೆ ಹೋಗೋಣಂತ. ಉದಯವಾಗಲಿ ನಮ್ಮ ಚಲುವಗನ್ನಡನೋಡು, ಉದಯವಾಗಲಿ ನಮ್ಮ ಚಲುವಗನ್ನಡನೋಡು, ಬದುಕು ಬರುಹಿನ ನಿಧಿ ಸದಭಿಮಾನದ ಗೂಡು, ಬದುಕು ಬಲುಹಿನ ನಿಧಿಯ ಸದಭಿಮಾನದ ಗೂಡು, ಉದಯವಾಗಲಿ ನಮ್ಮ ನಿಮ್ಮ ಚಲುವ ಕನ್ನಡ ನೋಡು ರಾಜನ್ಯರಿಗು ಪರಶುಧರನ ಜನಮಿಯಲಾಡು ರಾಜನ್ಯರಿಗು ಪರಶುಧರನ ಜನಮಿಯಲಾಡು ಆಗಲದಿಯನೆ ಜಿಗಿದ ಹನುಮನು ದಿಜಿದ ನೋಡು ಆಗಲದಿಯನೆ ಜಿಗಿದ ಹನುಮನು ದಿಜಿದ ನೋಡು ಓ ಜೆಯಿಮ್ಮೆರೆದರಸುಗಳ ಸಾಹಸದ ಚೂಡು ಓ ಜೆಯಿಮ್ಮೆರೆದರಸುಗಳ ಸಾಹಸದ ಚೂಡು ತೇಜವನು ನಮಗೀವ ವೀರ ವೃಂದದ ಬೀಡು ತೇಜವನು ನಮಗೀವ ವೀರ ವೃಂದದ ಬೀಡು ಲಕ್ಕಿ ಗುಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು ಲಕ್ಕಿ ಗಮಿತಾಕ್ಷರರು ಬೆಳೆದು ಮೆರೆದಿಹ ನಾಡು ಜಕ್ಕಣ್ಣನ ಶಿಲ್ಪ ಕಲೆಯ ಚರಿಯ ಕರುನಾಡು ಜಕ್ಕಣ್ಣನ ಶಿಲ್ಪ ಕಲೆಯ ಚರಿಯ ಕರುನಾಡು ಚೊಕ್ಕ ಮತಗಳ ಸಾರಿದವರಿಗಿದು ನೆಲವೀಡು ಚೊಕ್ಕ ಮತಗಳ ಸಾರಿದವರಿಗಿದು ನೆಲವೀಡು ಬೊಕ್ಕಸದ ಕಣಜ ಜಯ ಸಿರಿಯು ನಲಿಯುವ ನೋಡು ಬೊಕ್ಕಸದ ಕಣಜ ಜಯ ಸಿರಿಯು ನಲಿಯುವ ನೋಡು ಉದಯವಾಗಲಿ ನಮ್ಮ ಚಲುವ ಕನ್ನಡ ನೋಡು ಪಾವನೆಯರ ಕೃಷ್ಣ ಭೀಮೆಯರ ತಾಯಿ ನೋಡು ಪಾವನೆಯರ ಕೃಷ್ಣ ಭೀಮೆಯರ ತಾಯಿ ನೋಡು ಕಾವೇರಿ ಗೋದೆಯರು ಮೈದೊಳೆವನಲು ನಾಡು ಕಾವೇರಿ ಗೋದೆಯರು ಮೈದೊಳೆವನಲು ನಾಡು ಅವಗಂ ಸ್ಫೂರ್ತಿಸುವ ಕಬ್ಬಿಗರ ನಡೆ ಮಾಡು ಅವಗಂ ಸ್ಫೂರ್ತಿಸುವ ಕಬ್ಬಿಗರ ನಡೆ ಮಾಡು ಕಾವಗದುಗಿನ ವೀರ ನಾರಾಯಣನ ಬೀಡು ಕಾವಗದುಗಿನ ವೀರ ನಾರಾಯಣನ ಬೀಡು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಚಲುವ ಕನ್ನಡ ನಾಡು ಚಲುವ ಕನ್ನಡ ನಾಡು. ಕನ್ನಡ ಕೇಳುಗರೆ, ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರ ಆಗುತ್ತೆ. ನೀವು ಕೇಳ್ತಾ ಇರಿ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.